ಎಷ್ಟು ಎಕರೆಗೆ ನೀವು ಕಬ್ಬು ಬೆಳೆದಿದ್ದೀರಿ ಮತ್ತೆ ಬಾಳೆ ಬೆಳೆದಿದ್ದೀರಿ? ಕಬ್ಬು 3 ಎಕರೆ ಆಗ್ತಿದ್ದೀನಿ ಸರ್. ಕಬ್ಬು ಈಗ ಕಟಾವಾಗಿದೆ ಅಂದ್ರೆ ಕೂಳೆ ತೆಗೆದ್ಬಿಟ್ಟು ಮತ್ತೆ ಹೊಸ ಕಬ್ಬು ಹಾಕಕ್ಕ ತೊಂಡೆ ಎಲ್ಲ ರೆಡಿ ಮಾಡ್ಕೋತೀವಿ. ಕೂಳೆ ತೆಗೆದು ಹೊಸ ಕಬ್ಬನ್ನ ನೆಡ್ಬೇಕು, ಯಾಕೆ ಎಷ್ಟನೇ ಕೂಳೆ ಇದು ನೀವು? 3ನೇ ವರ್ಷ ಆಗಿತ್ತು. 3 ವರ್ಷ ಆದ್ಮೇಲೆ ಮತ್ತೆ ಆದ್ರ ಅದು ಇಳುವರಿ ಅಷ್ಟೇನು ಬರಲ್ಲ, ಆಮೇಲೆ ಸಣ್ಣಾಗೋಗಿರೋದ್ರಿಂದ ನಾವು ತೆಗೆದಾಕ್ಬಿಟ್ಟು ಮತ್ತೆ 3ನೇ ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕು ಸರ್. ಅಂದ್ರೆ ಎಷ್ಟು ಇಳುವರಿನ ಪಡಿತಾ ಇದ್ರಿ ಸರಾಸರಿ ವರ್ಷಕ್ಕೆ ಎಕರೆಗೆ? ಎಕರೆಗೆ ಫಸ್ಟ್ನೇ ಬೆಳೆ ಒಂದ 50-60, ಆಮೇಲೆ 2ನೇ ಬೆಳೆ ಒಂದ್ 80 ಟನ್ ಬೆಳಿತಿದ್ವು. ಇತ್ತೀಚೆಗೆ ಮತ್ತೆ ಒಂದ್ ಸ್ವಲ್ಪ ಕಬ್ಬು ಅಷ್ಟೇನು ಇಳುವರಿ ಬರ್ದೋಗಂಟ 3ನೇ ಬೆಳೆ ತೆಗೆದಾಕ್ಬಿಟ್ಟು ಮತ್ತೆ ಈಗ ಹಾಕಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಅಲ್ಲ, ಸುಮಾರು ತಳಿಗಳು ಕಬ್ಬು 7-8 ಕೂಳೆ ತನಕ ಬೆಳೀತಾರಲ್ಲ, ಯಾಕೆ 3ನೇ ಕೂಳೆಗೆ ತೆಗೆದ್ಬಿಡ್ತಾ ಇದೀರಿ ಸರ್? ಬೆಳಿಬಹುದು, ಅದು ಜಾಸ್ತಿ ಮಂದ ಅಲ್ದೇನೆ ಮೊದ್ಲೇ ಅದು ತೆಳುವಾಗಿ ಹಾಕೊಂಡಿದ್ರೆ ಬೆಳಿಬಹುದು. ನಾವು 1ನೇ ಬೆಳೆಯಲ್ಲಿ ಒಂಚೂರು ಮಂದ ಮಾಡ್ಬಿಡ್ತೀವಿಲ್ಲ, 1ನೇ ಬೆಳೆ ಕಮ್ಮಿಯಾಗೋಯ್ತು ಅಂದ್ಬಿಡೋದು, ಅದರಿಂದ ಹತ್ತತ್ರಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಂದ ಆಗೋಗಿರ್ತ ಸರ್. ಭಾರಿ ಸೀರು ಆಗೋಯ್ತ, ಕಡ್ಡಿ ಸಣ್ಣ ಆಗ್ಬಿಟ್ಟು ಅಷ್ಟೇನು ಇಳುವರಿ ಬರಲ್ಲ ಸರ್. ಈಗ ನಿಮ್ಗೆ ಅನಿಸ್ತಾ ಇದೆಯಾ ಸ್ವಲ್ಪ ದೂರ ದೂರ ನಾಟಿ ಮಾಡಿ ಹೆಚ್ಚು ಕುಳೆ ಬೆಳೆಯನ್ನು ಬೆಳಿಬೋದು ಅಂತ? ಈಗ ನಮ್ಮ ಫೀಲ್ಡ್ ಆಫೀಸರ್ ನಟರಾಜನ್ ಅವರು ಒಬ್ರು ಈಗೊಂದ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದಾರೆ. ಅದು 6 ಅಡಿ ಸಾಲು ಹೊಡೆದ್ಬಿಟ್ಟು ಅಸಲೇ 6 ಅಡಿಲಿ 1.5 ಅಡಿ 2 ಅಡಿ ಗ್ಯಾಪ್ ಬಿಟ್ಟು 2 ಸಾಲು ಮಾಡಿಬಿಟ್ಟು ಹಾಕಿ ದೂರ ದೂರ 1.5 ಕಬ್ಬು ಹಾಕ್ತಿದ್ವು. ಈಗ 1-1 ಹಾಕಿ ಕಬ್ಬು 3 ಗಿಣ್ಣಗೆ 1 ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಕೂಳೆ ಬೆಳಿಬೋದು ಅಂದ್ರೆ ಅದು 5 ಬೆಳೆ ತೆಗಿಬೋದು ಅಂತ ಅವರೇ ಬಂದು ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ಈಗ ತರಬೇತಿಗೆ ಎಲ್ಲ ಹೋಗ್ತಾ ಇರ್ತೀರಾ ನೀವು? ಹೋಗ್ತಿದ್ದೀನಿ ಸರ್, ಚಾಮರಾಜನಗರಿಗೆಲ್ಲ ಒಂದ್ಸರಿ ಹೋಗಿದ್ದೀನಿ, ತಿರ್ಗಿ ಮತ್ತೆ ಮೈಸೂರಲ್ಲಿ ಒಂದ್ಸರಿ ಕರೆದಿರೋ ಆಗ್ಲೂ ಹೋಗಿದ್ದೀನಿ, ಹೋಗ್ತಾ ಇರ್ತೀನಿ. ಕಬ್ಬನ್ನ ಕೃಷಿಯ ಹೇಗೆ ಮಾಡ್ತಾ ಇದ್ರಿ ನಾಟಿಯಿಂದ ಹಿಡಿದು ಬೆಳೆವರಿಗೆ, ಏನೇನು ವಿಧಾನಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ ರವಿಕುಮಾರ್ ಸ್ವಲ್ಪ ಹೇಳಿ. ಈಗ ಮೊದ್ಲು ಮಾಮೂಲು ಜಮೀನ ಫಸ್ಟ್ ಉಳುಮೆ ಮಾಡಿಸಿ ಅದ ಮಾಡ್ಕೊಂಡು ಗೊಬ್ಬರ ಇದು ಮಾಡ್ಕೊಂಡು ಗೊಬ್ಬರನ ಚೆಲ್ ಗೊಬ್ಬರ ಚೆಲ್ಸ್ಬಿಟ್ಟು ಧನ್ಯ ಗೊಬ್ಬರನ ಕೊಡುಗೆ ಗೊಬ್ಬರ ಚೆಲ್ಸಿದಿ ಮಾಮೂಲು ಬಾಳು ಹೊಡ್ಕೊತಿದ್ವಿ. ಬಾಳು ಹೊಡ್ಕೊಂಡಾಗ ಕಬ್ಬು 3 ಗಿಂಡ್ಗೊಂದು ಕಟ್ ಮಾಡ್ಕೊಂಡು ಬಾಳು ಹೊಡಿತೀವಿ ನೋಡಿ, ಬಾಳ್ಗೆ ನೀರು ಬಿಟ್ಕೊಂಡು ಆಳ್ಗಳು ಬಿಟ್ಟು ತುಳಿಸ್ತೀವಿ, ಉಳಿಸ್ಕೊಂಡು ಕಬ್ಬು ನಾಟಿ ಮಾಡಿಸ್ಕೊತೀವಿ. ನಾಟಿ ಎಲ್ಲ ಆದ್ಮೇಲೆ? ನಾಟಿ ಆದ ಒಂದು 15 ದಿನದೊಳಗೆ ಒಂದು ಕಳೆ ಔಷಧಿ ಬರ್ತದೆ ಅದು ಹೊಡಿತಿದ್ವು. ಈಗೇನು ಕಳೆ ಔಷಧಿ ಹೊಡೆದು ಜಾಸ್ತಿ ಇದು ಮಾಡಲ್ಲ, ಕಳೆ ಏನು ಜಾಸ್ತಿ ಬರಲ್ಲ. ಟ್ಯಾಕ್ಟರ್ ನಮ್ಗೆ ಟಿಲ್ಲರ್ ಬಾಳ್ಗ ಟಿಲ್ಲರ್ ಇರೋ ಸ್ವಂತ ಟಿಲ್ಲರ್ ಇರೋದ್ರಿಂದ ಟಿಲ್ಲರ್ ಬಾಳ್ಗ ಹೊಡ್ಕೊಳೋದ್ರಿಂದ ಟಿಲ್ಲರ್ಲೇ ಮಣ್ಣು ಇದು ಮಾಡ್ಕೋತೀವಿ, ಅಷ್ಟೇನು ಕಳೆ ಬರಲ್ಲ. ಆಯ್ತಾ, 1 ಟ್ರಿಪ್ ತಪ್ಪಿ 2 ಟ್ರಿಪ್ ಕಳೆ ಕಳಿಸ್ತೀನಿ ಸರ್ ಅಷ್ಟೇ. ಮತ್ತೆ ಅದಕ್ಕೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ನೀರು ಅಂತಂದ್ರೆ ಅದೇ ಮಾಮೂಲು ಇದು ಹೊಡಿತೀವಿಲ್ಲ, ಬಾಳ್ ಹೊಡ್ಕೊಂಡಿರ್ತ ಬಾಳ್ಗಣ ಹಾಯಿಸ್ತಾ ಇರ್ತೀವಿ. ಆಗಲ್ಲ ಅಂತಂದ್ರೆ ಸ್ಪಿಂಕ್ಲರ್ ಜೆಟ್ಟು ಮಾಮೂಲು ರೈಗನ್ ಅಂತ ಹಾಕೊಂಡು ಹೊಡಿತಾ ಇರ್ತೀವಿ. ನಾಟ ಬೆಳೆದ್ಬಿಟ್ರೆ ಇಲ್ದಾರ ಮುರಿ ಕಟ್ ಆದ್ಮೇಲೆ ಬೆಡ್ ಜಾಸ್ತಿ ಮುರಿ ಮಾಡ್ತಾಗ ಒಂದ್ ಬಿಟ್ರೆ ಎಲ್ಲಾ ತಂಕ ಹೋಗಂಗ್ ಮಾಡ್ಕೊಂಡು ನೀರ್ ಹಾಯಿಸ್ತೀವಿ. ನಾಲೆ ಬೈಲಿನಲ್ಲಿ ಎಷ್ಟು ಜಮೀನ್ ಇದೆ? ನಾಲೆ ಬೈಲಲ್ಲಿ 5 ಎಕರೆ ಗದ್ದೆ ಇದೆ, 5 ಎಕರೆ ಭತ್ತ ಬೆಳಿತಿದ್ವಿ, 5 ಎಕರೆ ಗದ್ದೆ ಆಯ್ತದೆ ಗದ್ದೆ ಬೆಳೆದ್ವಿ. ಇದು 2 ಬೋರ್ ಹಾಕ್ಸ್ಕೊಂಡಿದ್ವಿ, 2 ಬೋರ್ಲಿ ಫಸ್ಟ್ ಕ್ಲಾಸ್ ನೀರ್ ಬರ್ತಾ ಇದೆ. ಈ ಶುಂಠಿ ಬಾಳೆ ಕಬ್ಬು ಹಾಕೋಳಿ ಇದಾಯ್ತು. ಕಬ್ಬಿನ ಕೃಷಿನಲ್ಲಿ ನೀವು ಒಟ್ಟಿನಲ್ಲಿ ಒಳ್ಳೆ ಆದಾಯ ಮಾಡಿದಿರಿ? ಫಸ್ಟ್ ಕ್ಲಾಸ್ ಆದಾಯ ಆಗಿದೆ ಸರ್ ನಮ್ಗ. ಅದೇ ತರ ಇತ್ತೀಚೆಗೆ ಲೇಬರ್ದು ಖರ್ಚು ಬೀಳತ್ತೆ ಇರೋಂಗಂಟ ಸ್ವಲ್ಪ ಖರ್ಚು ಬೀಳ್ತದೆ, ಆದ್ರೂ ಗೊಬ್ಬರಗೆಲ್ಲ ರೇಟು ಜಾಸ್ತಿ ಆಯ್ತು. ಕಾಂಪ್ಲೆಕ್ಸ್ ಇವೆಲ್ಲ ರಾಸಾಯನಿಕ ಗೊಬ್ಬರದಲ್ಲೂ ರೈಟ್ ಡಿಮ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಇದಾಗ್ಬೋದು. ನಮ್ಗೆಂತೂ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಅಂತ ಏನು ಇದು ಬರ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಎಷ್ಟು ರಾಸು ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 6 ರಾಸು ಇದೆ, 4 ಹಸು 2 ಉಳುಮೆ ಮಾಡಕ ಯತ್ನ. ಅಂದ್ರೆ 6 ರಾಸನ್ನ ಗೊಬ್ಬರ ನಿಮ್ಗೆ 10 ಎಕರೆಗೆ ಸಾಕಾಗುತ್ತಾ? ಸಾಕಾಗಲ್ಲ ಸರ್, ತಗೋಬೇಕಾಯ್ತು. ಹೊರಗಡೆ ತಗೊಳ್ತೀರಿ? ತಗೋತೀನಿ ಸರ್. ಟ್ರಾಕ್ಟರ್ಗೆ 2,000 ರೂಪಾಯಿ ಅಂತೆ, ಒಂದು 5 ಸರ್ ಒಂದು 15 ಟ್ರಾಕ್ಟರ್ ತಗೊಂಡಿದ್ದೀನಿ. ಕಬ್ಬಿನಲ್ಲಿ ಒಳ್ಳೆ ಆದಾಯ ಮಾಡಿದ್ದೀನಿ, ಯಾವುದೇ ರೀತಿಯಾದ ನಷ್ಟ ನಮಗೆ ಆಗಿಲ್ಲ ಅಂತ. ಈಗ ಪುನಃ ಶುಂಠಿ ಕೃಷಿನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶುಂಠಿಯನ್ನ 8 ಎಕರೆ ಜಮೀನಿಗೆ ಹಾಕಿದ್ದೀರಿ ಸರ್? ಒಂದು ಫಸ್ಟ್ ಎಲ್ಲ ಒಂದು 1/2 ಎಕರೆ 3/4 ಎಕರೆ 1 ಎಕರೆ 1/2 ಎಕರೆಯಿಂದ ಈಗ 4 ಎಕರೆಗೆ ಬಂದು 5 ಎಕರೆ ಹೋದ ವರ್ಷ 5 ಎಕರೆ ಹಾಕ್ಸಿ ಸರ್. 5 ಎಕರೆ ಹಾಕ್ಸಿ ರೈಟ್ ಡೌನ್ ಆಗ್ಲೇ ಹಾಗೆ ಒಳ್ಳೆ ಬೆನಿಫಿಟ್ ಇತ್ತು ಸರ್ ಶುಂಠಿಲಿ. 3,000-4,000 ಕೊಟ್ಟಿದ್ದೀನಿ, ಹಂಗಾಗಿ ಏನು ತೊಂದರೆ ಇತ್ತಿಲ್ಲ. 60 ಕೆಜಿ ಈಗ 60 ಕೆಜಿ ಒಂದು ಚೀಲೆಗ 4,000 ಕೊಟ್ಟಿದ್ದೀನಿ, ನನಗೆ ಒಳ್ಳೆ ಆದಾಯನೇ ಬಂದಿತ್ತು. ಅದೇ ತರ ಖರ್ಚು ಬರ್ತಿತ್ತು ಅಂದ್ರೆ ಶುಂಠಿ ಅಂದ್ಮೇಲೆ ಇದ್ದೇ ಇರ್ತ ಸರ್. ಈ ಬೇರೆ ಬೆಳೆನ 4 ಎಕರೆ ಮಾಡ್ಬೋದು, ಇದು 1 ಎಕರೆ ಮಾಡೋದು, ಅಷ್ಟು ಖರ್ಚು ಬೀಳ್ತದ. ಅಲ್ಲ, ಈಗ ಶುಂಠಿಯನ್ನ ನೀವು ಬೆಳಿಬೇಕು ಅಂತ ಎಲ್ಲಿ ನಿಮ್ಗೆ ಮಾಹಿತಿ ಸಿಕ್ತು, ಪ್ರೇರಣೆ ಸಿಕ್ತು? ನಮ್ಮ ಜಮೀನು ಒಬ್ರು ಕೇರಳದವ್ರು ಬಂದು ಜಮೀನ್ ತಕೊಂಡು ಹಾಕಿದ್ರು ಜಮೀನು, ಅವರೇ ಅವ್ರ ಹತ್ರ ಬೀಜ ಕೊಟ್ಟು ಅವರೇ ಹಾಕ್ಸಿದ್ರು. ಹಂಗಾಗಿ ನನಗೆ ಒಂದು 7 ವರ್ಷ ಆಗಿದೆ, ಇದು 8ನೇ ವರ್ಷ. 8 ವರ್ಷದಿಂದ ನಾನು ಅವರಿಂದ ನಿಮ್ಗೆ ಒಂದು ಮಾಹಿತಿ ಸಿಕ್ತು, ಪ್ರೇರಣೆ ಸಿಕ್ತು. ನೀವು ನಿಮ್ ಜಮೀನ ಅವ್ರು ಕೊಡ್ಲಿಲ್ಲ? ನಾ ಕೊಡ್ಲಿಲ್ಲ, ನೀವೇ ಸ್ವತಃ ಬೆಳೆಯಂಗ ಆಗ್ಬಿಟ್ಟು ಅವರೇ ಹೇಳಿ ಅವರೇ ಹೀಗಾಗಿ ಅವರಿಂದ ನಾನು ನೋಡ್ಕೊಂಡು ಅವ್ರ ರೈಟ್ರೊಬ್ಬಿದ್ದ ಬೀನು ಅಂತ. ಅವನಿಂದ ನನ್ಗ ನೀ ಹಾಕೋಣ ಹಾಕೋಣ ಅಂತ ಅನ್ಬಿಟ್ಟು ಹಾಕ್ಸಿ ಮಾರ್ಗದರ್ಶನ ಕೊಟ್ರು. ಮಾರ್ಗದರ್ಶನ ಕೊಟ್ಟು ಫಸ್ಟ್ ಕ್ಲಾಸ ಬೆಳೆದು ಒಂದ್ 5-6 ವರ್ಷ ಒಳ್ಳೆ ರೇಟು ಸಿಕ್ತು, ಒಳ್ಳೆ ಶುಂಠಿ ಇಳುವರಿ ಬಂತು. ಸರಾಸರಿ 1 ಎಕರೆಗೆ ಎಷ್ಟು ಆದಾಯ ಮಾಡಿರ್ಬೋದು ಸರ್? ಅದು 2,500 ರೂಪಾಯಿ ನಿಂತ್ಕೊಂಡ್ರು ಲಾಸ್ ಆಗಲ್ಲ ಸರ್. 60 kg ಚೀಲ 400 ಚೀಲ ಮೇಲೆ ಬಿತ್ತು ಅಂತಂದ್ರೆ 1 ಎಕರೆಗ ನಮ್ಗ ಲಾಸ್ ಏನು ಆಗಲ್ಲ. ಎಷ್ಟು ಸಿಗ್ಬೋದು ಆದಾಯ ಅಂತಂದ್ರೆ? ಈಗ 400 ಚೀಲಗೆ ಅಂತಂದ್ರೆ ಅಲ್ಲಿಗೆ ಒಂದು 16-17 ಲಕ್ಷ ರೂಪಾಯಿ ಗಂಟ ಆಗೋಯ್ತ ಸರ್. 1 ಎಕರೆಗೆ 1 ಎಕರೆಗ 400 ಚೀಲ ಆದ್ರೆ ಒಂದು 10 ಲಕ್ಷ ರೂಪಾಯಿ ಗಂಟ ಆಯ್ತದ. ಖರ್ಚು ಎಲ್ಲ ಎಷ್ಟಾಗುತ್ತೆ? ಖರ್ಚು 1 ಎಕರೆಗ 3 ಲಕ್ಷದಿಂದ 4 ಲಕ್ಷ ಬರುತ್ತೆ ಸರ್. ಬರುತ್ತೆ. ಸ್ವಲ್ಪ ಈ ಶುಂಠಿ ಕೃಷಿಯ ಒಂದು ವಿಧಾನವನ್ನ ಹೇಳಿ, ಅದನ್ನ ನಾವು ಭೂಮಿ ಹದ ಮಾಡೋದ್ರಿಂದ ಅದು ಬೆಳೆ ತೆಗೆಯೋ ತನಕ ತಿಳಿಸ್ಕೊಡಿ. ಶುಂಠಿನ ಮೊದಲು ಅಂತಂದ್ರೆ ಮಾಮೂಲು ಉಳುಮೆ ಮಾಡ್ತೀನಿ ಸರ್, ಟ್ರ್ಯಾಕ್ಟರ್ನಲ್ಲಿ ಸಿಂಗಲ್ ನೇಗಿಲು ಹೊಡಿಸ್ತೀವಿ, ಇಲ್ಲಾಂದ್ರೆ ಇಟಚಿಲಿ ಬಗಿಸ್ತೀವಿ. ಇಟಚಿಲಿ ಬಗಿಸ್ಬಿಟ್ಟು ಅದನ್ನು ಮತ್ತೆ 5 ನೇಗಿಲು ಅಂತ ಐತೆ, 5 ನೇಗಿಲು ಹೊಡಿಸಿ ಆಮೇಲೆ ಮತ್ತೆ ರೋಟ್ರಿ 2 ಮೈ ಹೊಡಿಸಿ ಆಮೇಲೆ ಬೆಡ್ಡು ಒಬ್ರು ಕೆಲವರೆಲ್ಲ ಇಟಚಿಲಿ ಏನ್ ಹೊಡಿಸ್ಬೇಕು? ಇಟಚಿಲಿ ಭೂಮಿನೇ ಅಗಿಸ್ಬೇಕು ಸರ್. ಒಂದೇ ಸೈಮ್ ಒಂದ 1.5-2 ಅಡಿ ನಾಟಕ ಅಗಿಸ್ಕೋಬೇಕು. ಆ ಬಗ್ದ ಆದ್ಮೇಲೆ ಮತ್ತೆ 5 ನೇಗಿಲು ಹೊಡಿಸ್ಬೇಕು. 5 ನೇಗಿಲು ಆದ್ಮೇಲೆ ರೋಟ್ರಿ 2 ಮೈ ಹೊಡಿಸಿ ಮಾಮೂಲು ಬೆಡ್ಡು ಮಾಡ್ತೀವಿ. 2 ಗುಳಿ ಬೆಡ್ಡು ಇಲ್ಲಾರ 3 ಗುಳಿ ಬೆಡ್ಡು ಅಂತ 3 ಗುಳಿ ಮೊದಲು ಮಾಡ್ತಿದ್ವು. 3 ಗುಳಿಗ ಮಳೆಗಾಲಕ್ಕೆ ರೋಗ ಬರ್ತಿತ್ತು, ಹಂಗಾಗಿ ಈಗ ಎಲ್ಲ 2 ಗುಳಿನೇ ಹಾಕೋದು ಜಾಸ್ತಿ. ಕೇರಳದವರು ನೋಡಿ ಅನುಸರಿಸಿ ಅವ್ರನ್ನೇ ಅವ್ರ ಥರ ಏನು ಮಾಡ್ತಾರೆ ಅದು ಮಾಡಿ ಈಗ ನಾವು 2 ಗುಳಿಗೆ ಬಂದೀವಿ. 2 ಗುಳಿಗ ಈಗ ಒಂದು ಎಕರೆಗ 600-650 ಬೆಡ್ಡು ಬೀಳ್ತದೆ. ಬೆಡ್ ಮಾಡಿಸ್ಬಿಟ್ಟು ಶುಂಠಿ ಬೀಜ ನಾಟಿ ಮಾಡ್ತೀನಿ ಸರ್. ಈ ಬಿತ್ತನೆ ಬೀಜ ಎಲ್ಲ ಏನ್ ಮಾತ್ರನೇ ಹಿಂದೆ ಒಂದು 6-7 ವರ್ಷದಿಂದ ನಾವು ತೆಗೆದ ಹಾಕೊಂಡಿಲ್ಲ, ನಾವೇ ನಮ್ಮದೇ ಬೀಜ ನಾವು ಚೆನ್ನಾಗಿರೋದು ನೋಡಿ ಆಯ್ಕೆ ಮಾಡಿಕೊಂಡಿರ್ತೀವಿ. ಇವಾಗ ಬಿತ್ತನೆ ಬೀಜಕ್ಕೆಲ್ಲ ನೀವು ಬೇರೆ ಬೇರೆ ಕಂಪನಿಗಳು ಮತ್ತೆ ಬಿತ್ತನೆ ಬೀಜವನ್ನ ಮಾಡುವಂತವ್ರ ಮೇಲೆ ರೈತರು ಹೆಚ್ಚು ಅವಲಂಬಿತರಾಗಿದ್ದಾರೆ. ಬಿತ್ತನೆ ಬೀಜಕ್ಕೆ ಇಟ್ಕೊಂಡಂತ ಶುಂಠಿ ನಿಮ್ಗೆ ಅದರಲ್ಲಿ ಬೀಜೋಪಚಾರ ಬೇರೆ ಬೇರೆ ರೀತಿಯಾದಂತದ್ದೆಲ್ಲ ಮಾಡ್ಬೇಕಾಗತ್ತೆ, ಅದನ್ನೆಲ್ಲ ಅಳವಡಿಸ್ಕೊಳ್ತೀರಾ? ನಾವು ಮಾಡ್ತೀವಿ ಸರ್. ಅದು ಮೊದಲು ಬೀಜನ ಶುಂಠಿ ಚೆನ್ನಾಗಿರೋದು ಒಂದು ಜಾಗನ ಅಷ್ಟು ನೋಡಿ 1 ಎಕರೆಗ 25-30 ಮೂಟ ಬೇಕು ಸರ್. ಈಗ 2 ಗುಳಿ ಬೆಡ್ಡೊಂದು 30 ಮೂಟ ಕಿಳಿಸ್ತೀವಿ, 32 ಮೂಟ ಕಿಳಿಸ್ಕೊತೀವಿ. ಅದನ್ನ ಮುರಿಸಿ ಕ್ಲೀನಾಗಿ ಅದನ್ನ ಮುರಿಸಿ ಮಾಣಿಗೆ ಔಷಧಿ ಹಚ್ಚಬೇಕು. ಮಾಮೂಲು 2-3 ತರ ಔಷಧಿ ಇದೆ, ಡಾಕ್ಟರಿನ ಸಕಮತ್ತು ಸ್ಪ್ರಿಂಟು ಆಮೇಲೆ ಇನ್ನೊಂದು ಎಂಡೋಸಲ್ಫನ್ ಅಂತ ಇದೆ, ಇನ್ನೂ 4-5 ತರ ಇದೆ. ಎಲ್ಲ ಅಜ್ಜಿಸಿ ಚೀಲ ಮಾಡಿ ನೆರಳಲ್ಲಿ ಬಿಸಿಲು ಒಣಗಾಕಿಲ್ಲ, ನೆರಳಲ್ಲಿ ಒಂದು ಮರದಗಡ್ಡಲೆ ಇಲ್ಲಾಂದ್ರೆ ಎಲೆ ಒಂದು ಮಡಗಿರ್ತೀವಿ. ಮಡಗ್ಬಿಟ್ಟು ಬೀಜನ ಶುಂಠಿ ಚೀಲ ಮಾಡ್ತೀವಿ ಸರ್. ಮೊದಲು ಸುರಿತಿದ್ದು, ಈಗೇನು ಲಾಟ್ ಹೊಡಿತೀವಿ ಲಾಟ್ ಮಾಡಲ್ಲ, ಈಗ ಎಲ್ಲ ಚೀಲ ಮಾಡ್ತೀವಿ. ಅದೇ ಕೆಂಪು ಚೀಲ ಬರ್ತದೆ, ಬರ ಚೀಲಲ್ಲಿ ಚೀಲ ಮಾಡಿ ಒಂದು 30-30 kg ಚೀಲ ಮಾಡ್ಕೊಂಡು ಮಡಿಕೊಂಡಿರ್ತೀವಿ. ಆಗ ಶುಂಠಿ ಒಂದು 15-20 ದಿನ ಅಲ್ಲೇ ಲಾಟಲ್ಲೇ ಇರ್ತದೆ. ಲಾಟಲ್ಲಿ ಇದ್ದಾಗ ಆಗ ಜಮೀನೆಲ್ಲ ರೆಡಿ ಆಯಿತು ಅಂತಂದ್ರೆ ಬೀಜ ನಾಟಿ ಮಾಡ್ತೀನಿ ಸರ್. ಒಟ್ಟಿನಲ್ಲಿ ಬಿತ್ತನೆಗಿಂತ ಮುಂಚೆ ನೀವು ಬೀಜೋಪಚಾರ ಮಾಡ್ತೀರಿ? ಮಾಡೇ ಮಡಗ್ಬೇಕು ಸರ್. ಅದು ಬೀಜ ಮುರಿಸ್ತಾ ಒಂದು ಮಾಣಿಗೆ ಔಷಧಿ ಅಜ್ಜಿಯೇ ಮಡಗ್ಬೇಕು, ಇಲ್ಲ ಅಂದ್ರೆ ರೋಗ ಬಾಧೆ ಕಾಡುತ್ತೆ. ರೋಗ ಬಾಧೆಗೆ ಅದ ಔಷಧಿ ಅಜ್ಜ ಸರ್. ಬ್ಯಾಕ್ಟೀರಿಯ ನಾಶಕ ಅದು ಇದು ಅಂತ ಅಜ್ಜ ಮೇಲೆ ಅದು ಯಾವುದೇ ಒಂದು ಕ್ರಿಮಿಕೀಟ ಇದಾಗಿದ್ರು ಒಂಚೂರು ಅಟ್ಯಾಚ್ ಆಗಿರುವ ಔಷಧಿ ಅಜ್ಜಿ ಮಡಗ್ಬೇಕು. ನಾಟಿ ಮಾಡೋ ವಿಧಾನ ಹೇಗೆ ಅಂತ ಶುಂಠಿಯನ್ನು? ನಾಟಿ ಅಂತಂದ್ರೆ ಮಾಮೂಲು ಬೆಡ್ ಮಾಡ್ತೀನಿ ಸರ್. ಈಗ 2.5 ಅಡಿಗೆ 2.5 ಅಡಿಗೆ ಒಂದು ಬೆಡ್ ಮಾಡ್ಕೊಂಡಿರ್ತೀವಿ. ಬೆಡ್ ಮಾಡ್ಕೊಂಡು 2 ಗುಳಿ ಬೆಡ್ ಮೊದಲು ಬೆಡ್ ಆದ ತಕ್ಷಣ ಮಾಮೂಲು ಗುಳಿ ಹೊಡ್ಕೊಂಡು ಶುಂಠಿಗೆ ಮೊದಲು ಪೊರೇಟ್ ಕಾಳು ಮತ್ತು DAP ಬೆವನಿಂಡಿ ಆಮೇಲೆ ರೀಜೆಂಟು ಮೂರನ್ನು ಮಿಕ್ಸ್ ಮಾಡಿ ಗುಳಿಗೆ ಹಾಕ್ಸಿ ಅದಾದ್ಮೇಲೆ ಶುಂಠಿ ಹಾಕ್ಸಿ ಶುಂಠಿಯ ಮೇಲೆ ಧನ್ನು ಗೊಬ್ಬರ ಹಾಕ್ಸಿ ಅದ್ರ ಮೇಲೆ ಮಣ್ಣಾಕ್ಸಿ ಸೋಗ್ ಮುಚ್ಚಿಸ್ತೀನಿ ಸರ್. ಸೋಗ್ ಮುಚ್ಚಿಸ್ಬಿಟ್ಟು ನೀರು ಹೊಡಿತೀವಿ ಜೆಟ್ಟು. ಮಾಮೂಲು ಈ ಮಾಮೂಲು ಜೆಟ್ಟಲ್ಲಿ ಹೊಡಿಯೋಕ್ಕಾಗಲ್ಲ, ಅದಕ್ಕಾಗಿ ಹೂ ಜೆಟ್ಟು ಅಂತ ಬರ್ತಿದ್ದೆ ನೋಡಿ, ಅದು ಪಿಂಕ್ಲರ್ದು ಆ ಥರ ಜೆಟ್ಟಲ್ಲೇ ಮಾಡಿಸ್ತೀನಿ ಸರ್. ಅಂದರೆ ಅದಕ್ಕೆ ನೀರನ್ನ ಹಾಯಿಸೋದು ಆ ಥರದ್ದು ಏನು ಮಾಡಲ್ಲ, ಪೂರ್ತಿ ಅದು ಬೆಳೆ ಬರೋ ತನಕ ಜೆಟ್ಟದೇ ನೀರು ನಿರ್ವಹಣೆ ಮಾಡ್ತೀರಾ? ಅದು ಮಾಮೂಲು ಬೋರ್ ನೀರೇ ಆಗ್ಬೇಕು ಸರ್. ಇದು ಒಳ ನಾಲೆ ನೀರಂತೂ ಸೋಕ್ಸಂಗೇ ಇಲ್ಲ, ಆಯ್ಸಾಗಿಸೋದು ಏನು ಮಾಡೋಕ್ಕಾಗಲ್ಲ. ನೀರು ನಿಲ್ಲಂಗೂ ಇಲ್ಲ, ನೀರು ಇಲ್ದಂಗೆ ಇರಂಗೂ ಇಲ್ಲ. ನೀರು ಒಂದಿನ ತೆಂಗಂಗಿಲ್ಲ ಸರ್ ಆ ಶುಂಠಿ ಬಾಳಲ್ಲಿ. ಆ ಥರ ಇರಬೇಕು ಶುಂಠಿ. ಇಳಿಜಾರಾಗಿ ಡ್ರೈನ್ ಮಾಡಿಸ್ತೀವಿ, ಡ್ರೈನ್ ತಗೋಗಿ ಎಲ್ಲ ಬಾಳಲ್ಲಿ ಡ್ರೈನಿಗೆ ಕೆಡಿಬೇಕು, ನೀರು ನಿಂತ್ಕೊಳ್ಳೋಕ್ಕಿಲ್ಲ. ಅಂದರೆ ಎಷ್ಟು ದಿನಕ್ಕೊಂದ್ಸರಿ ನೀರನ್ನು ಕೊಡ್ತೀರಿ? ಈ ಬ್ಯಾಸ್ಗೆ ಅಲ್ಲ ಸರ್, ಬ್ಯಾಸ್ಗೆ ಹಾಕೋದು ಮುಂಪಟ್ಲೆ 2-2 ದಿನಕ್ಕೂ ಒಂದೊಂದ್ಸರಿ ಚೆನ್ನಾಗಿ ನೀರು ಕೊಡ್ಬೇಕು. 3-3 ಗಂಟೆ ಟೈಮ್ ಒಂದು ಜೆಟ್ಟು ಎಷ್ಟು ಜೆಟ್ಟು ಹೊಡಿತಾವ ಬೋರು ಅವರು ಅಷ್ಟು ಲೈನು ಮಾಡ್ಕೊಂಡು ಸ್ವಲ್ಪ ತ್ಯಾವ ಮಾಡ್ಕೊಂಡು ಒಯ್ತಾ ಇರ್ಬೇಕು. ತ್ಯಾವ ಹಾರಾಕಿಲ್ಲ ಊಟ ಆದ್ಮೇಲೆ ಒಂದು 3-4 ದಿನಕ್ಕೆ ಒಂದೊಂದ್ಸರಿ ಕೊಟ್ಕೋ ಹೋದ್ರೆ ಅಂತ ತೊಂದ್ರೆ ಇಲ್ಲ. ಕನಿಷ್ಠ ಅಂತಂದ್ರೆ ಒಂದು 25-1 ತಿಂಗಳು ಬೇಕು ಸರ್. 30 ದಿನಗಂಟು ಮೊಳಕೆ ಕಡಿಯೋದು ಕಡಿತೇ ಇರ್ತ. ಮೊಳಕೆ ಬರ್ಬೇಕಂದ್ರೆ 25-30 ದಿನ ಬೇಕು. ಹಾಕದ 15-20 ದಿನ ಮೇಲೆ ನಾವು ಗ್ರಾಮಸಿನ್ ಮತ್ತು ಆಕ್ಸಿ ಗೋಲ್ಡ್ ಅಂತ ಅದ ಸಿಂಪರಣೆ ಮಾಡ್ತೀವಿ ಕಳೆಯಾಗ. ಅದ ಒಡ್ದ ಎರಡ್ ತಿಂಗಳ ಗಂಟ ಕಳೆ ಬತ್ತೆ ಬರಲ್ಲ ಅದಕ್ಕ ಶುಂಠಿಗ. ಶುಂಠಿಗೆ ಆಮೇಲೆ ಆದ್ರೂ ಕಳೆ ಬಂದೇ ಬರುತ್ತಲ್ಲ. ಹಾ, ಹಾಗೊಂದ್ ಆರು ಏಳು ಸರ್ ಕಿಳಿಸ್ಲೇಬೇಕು. ಕೀಳಿಸ್ಬೇಕು ಕೈಯಿಂದ? ಕೀಳಿಸ್ ಕೈನಿಂದ ಆಳ್ಬಿಟ್ಟು ಕಳಾರಿ ಕೀಳಂಗಿಲ್ಲ, ಕೈಲಿ ಜಕ್ಕದಷ್ಟೇ. ಬೆಡ್ ಬೆಡ್ ಮೇಲೆಲ್ಲ ಕಿತ್ಕೊಂಡು ಬಾಳ್ಗಳೆಲ್ಲ ಕೆಲವರು ಗ್ರಾಮಸ್ಥರು ರೌಂಡ್ ಆಫ್ ಹೊಡ್ಕೋತಾರ, ನಾವು ಹೊಡೆಯಲ್ಲ. ನಾವು ಭೂಮಿ ಆಳ ಇತ್ತು ಅಂದ್ಬಿಟ್ಟು ಹೊಡೆಯಲ್ಲ, ಯಾವಾಗ್ಲೂ ಕಳಾನೆ ಕಿಳಿಸಿ ಹೊರಗಡೆ ತಗ್ಸೋದು. ಈ ಕಳೆ ಎಲ್ಲ ಕಿತ್ತಾದ್ಮೇಲೆ ಪುನಃ ಅದನ್ನ ಬೆಳೆ ಎಷ್ಟು ತಿಂಗಳಿಗೆ ನಿಮ್ಗೆ ಅದು ಕುಯ್ಲಿಗೆ ಬರುತ್ತೆ? ಅಲ್ಲ ಸರ್, ಅದು ಕೆಲವರು ಈಗ ಐದಾರು ತಿಂಗಳಿಗೆ ಕೆಲವ್ರದ್ದು ರೋಗ ಹೊಡ್ಬಿಡ್ತಾ, ಕೆಲವರು ಆಗ ಐದಾರು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ರೋಗ ಬಂದು ಸ್ಟಾರ್ಟ್ ಆಯ್ತದ, ಸ್ಟಾರ್ಟ್ ಆದ ಕಿತ್ ಕೊಡ್ಬಿಡ್ತಾರೆ. ಕೆಲವರು ಎಂಟು ತಿಂಗಳಾದ್ರೂ ಕೇಳಲ್ಲ, ಒಂದು ವರ್ಷ ಆದ್ರೂ ಕೇಳಲ್ಲ. ಈಗ ನಾನು ಹಾಕಿರೋದು ಮತ್ತೆ ಹಾಕಿ 20 ದಿನ ಆಗಿದೆ ಈಗ. ಈಗ ಎರಡು ಎಕರೆ ಹಾಕ್ಸಿದೀನಿ, ಈಗ ಹಾಕಿರೋದು ಎರಡು ಎಕರೆ ಹಂಗೆ ಇದೆ, ಕಿತ್ತೇ ಇಲ್ಲ. ಅದು ಬಿತ್ತನೆಕ್ ಮಾತ್ರ 40 ಮಟ್ಟ ಕಿಳಿಸ್ಕೊಂಡಿದೆ, 40 ಒಂದು 60 ಮಟ್ಟ ಕಿಳಿಸ್ಕೊಂಡಿದೆ, ಅಷ್ಟು ಬಿಟ್ರೆ ಇನ್ನು ಕಿತ್ತೇ ಇಲ್ಲ. ಅಂದ್ರೆ ನಿಮ್ಗೆ ದೀರ್ಘಕಾಲ ಅದಿದ್ದಷ್ಟು ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ? ಅಲ್ಲ ಸರ್, ಸಿಗುತ್ತಂತ ರೈಟ್ ಬಂದ್ರೆ ಸಿಗ್ತದ. ರೈಟ್ ಬರ್ಲಿಲ್ಲ ಅಂತಂದ್ರೆ ಹೋದ ಸರಿ 17 ಲಕ್ಷ ಖರ್ಚು ಮಾಡಿ 5 ಎಕರೆ ಹಾಕ್ಸಿ 17 ಲಕ್ಷ 80 ಸಾವಿರ ಖರ್ಚು ಮಾಡಿ 9 ಲಕ್ಷ ಸಿಕ್ತು ಸರ್. ಬರೀ 750 ರೂಪಾಯಿ 800 ರೂಪಾಯಿ ಕೊಟ್ಟದ್ನ ಸುಂಟಿನ. ಇದಕ್ ಮುಂಚೆ ಏನ್ ಆದಾಯ ಮಾಡಿದ್ರಿ ಸರ್? ಒಂದ್ ಎಕರೆಗ 8 ಲಕ್ಷ 10 ಲಕ್ಷ ಗಂಟು ಮಾಡಿದ್ವು ಒಂದ್ 3ನೇ ವರ್ಷದಿಂದ ಆಚೆಗೆ. ಈಗ ಒಂದ್ 10,000 ರೂಪಾಯಿ ಗಂಟ ಆಗಿತ್ತು ಸರ್. ಒಂದ್ಸರಿ 4-5ನೇ ವರ್ಷದಲ್ಲಿ 10,000 ರೂಪಾಯಿ ಆಗಿದ್ದು ಒಂದು ಬರೀ 60 ಕೆಜಿ ಚೀಲಗ. ಯಾಕೆ ರೇಟ್ ಯಾಕೆ ಕಡಿಮೆ ಆಗ್ಬಿಡ್ತು ಅಂತ ನಿಮ್ಗೆ ಅನಿಸ್ತು? ಎಲ್ಲಾ ನಮ್ಮ ರೈತರು ಕೇರಳ ಮಾತ್ರ ಆಗ್ತಿರು, ರೈತರುಗಳೆಲ್ಲ ಹಾಕಕ್ ಶುರು ಮಾಡಿದ್ರಲ್ಲ, ಆಗ ಅದು ಹೊರಗಡೆ ಹೋಗಿ ಮಹಾರಾಷ್ಟ್ರ ಆ ಕಡೆ ಹೋಯ್ತಿತ್ತಲ್ಲ, ಅದು ಕಮ್ಮಿ ಆಗೋಯ್ತು. ಹಂಗಾಗಿ ರೇಟ್ ಕಮ್ಮಿ ಆಗೋಗಿದೆ ಸರ್. ಈಗ ರೇಟ್ ಕಡಿಮೆ ಆಗಿ ನನಗೆ ನಿಮ್ಗೆ ಲಾಸ್ ಆಯ್ತು ಅಂತ ಗೊತ್ತಾಯ್ತು. ಈಗ ನೀವು ಅದನ್ನ ಸರಿದೂಗಿಸ್ಕೋಬೇಕು ಅಂದ್ರೆ ಏನ್ ಕ್ರಮ ತೆಗೆದುಕೋಬೇಕು ಅಂತ ಅನ್ಕೊಂಡ್ರಿ? ಅದಕ್ಕೆ ಸರ್ ಈಗ ಹೊಸಿ ಹಾಕೊಂಡು ಎಷ್ಟಾಯ್ತು ಸ್ವಲ್ಪ ರೈಟ್ ಬಂದಕ್ಕೆ ಕೊಟ್ಕೊಂಡು ನೀನು ಅದು ಇದು ಜಮೀನ್ ಬೇರೆ ಜಮೀನಲ್ಲಿ ಇದು ಮಾಡಕ್ಕಾಗಲ್ಲ, ನಮ್ ಸ್ವಂತ ಜಮೀನಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನ ಸ್ವಲ್ಪ ಮೊದ್ಲು ಆದಾಯ ಬಂತಲ್ಲ ಆ ತರ ಲೆವೆಲ್ ಮಾಡ್ಕೊಂಡು ಮಾಡ್ಕೊಬೇಕು ಸರ್ ಅಷ್ಟೇ. ಇವಾಗ ಆಯ್ತು ರೇಟು ಅಂದ್ರೆ ಒಂದ್ಸರಿ ಆದಾಯ ಮಾಡಿದ್ರೆ ನಷ್ಟ ಆದ ತಕ್ಷಣ ಎಚ್ಚೆತ್ಕೊಂಡು ನೀವು ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಯಾವ ರೀತಿ ರೋಗ ಶುಂಠಿಗೆ ತಗಲ್ಬೋದು, ಅದನ್ನ ಹೇಗೆ ನೀವು ರೋಗ ನಿರ್ವಹಣೆಗೆ ಯಾವ ಏನೇನು ಔಷಧಿಗಳನ್ನ ಸಿಂಪಡಿಸ್ತೀರಿ, ಯಾವ ವಿಧಾನದಲ್ಲಿ ಔಷಧಿ ಸಿಂಪಡಿಸ್ತೀರಿ ಅಂತ ಹೇಳಿ? ನಾವು ಮೊದಲು ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಶುಂಠಿಗೆ ಬರದೇ ಕೊಳ ರೋಗ ಅಂತ ಸರ್. ಅದು ಹಾಕದ 2-3 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದ್ 5-6 ತಿಂಗಳು ಕಳೆದ್ಮೇಲೆ ಬೆಲ್ಲದ ಕೆಡೋದ್ ಬರ್ತಾ, ಅದ್ಯಾವ ನಮ್ಗೆ ಲಾಸ್ ಮಾಡಲ್ಲ ಸರ್. ಅದು ಕೊಳ ರೋಗ ಬಂದ್ಮೇಲೆ ಆ ಜಮೀನು ಹೋದಂಗೆ, ಅದು ಶುಂಠಿನೇ ಹಾಳಾದಾಗ ಇಡೀ ಜಮೀನೇ ಹೋದಂಗ. ಅದು ಜಮೀನಲ್ಲಿ ಎಲ್ಲ ಒಂದ್ ಯಾವ ಮೂಲಲ್ಲಿ ಯಾರೋ ಒಂದ್ ಮೂಲ ಬತ್ತು ಅಂತಂದ್ರೆ ಅಪ್ಕ ಅಪ್ಕ ಹೋಯ್ತಾ ಇರ್ತಾ. ಇವತ್ತು ಇಲ್ಲಿ ನೋಡಿದ್ರೆ ಮುಂದಕ್ಕೆ ಇನ್ನೊಂದ 3 ದಿನದೊಳಗೆ ಒಂದ್ ಬೆಡ್ಡೆ ಉಂಟಾಗಿರ್ತಾ. ಮತ್ತೆ ಏನ್ ಮಾಡ್ತೀರಿ ಅದನ್ನ ತಡಿಬೇಕು ಅಂದ್ರೆ? ಕೊಳೆ ರೋಗ ಬಂದದ್ಕ ನಾವು ಬ್ಯಾಕ್ಟೀರಿಯ ನಾಶಕ, ಟ್ಯಾಗ್ರಾನು, ಇನ್ನೂ ಒಂದ್ 2-3 ತರ ಔಷಧಿ ಇದೆ. ಈಗೇನ 40 ಸುಮಾರು ತರ ಕಂಡು ಹಿಡಿದ್ಬಿಟ್ಟಿದ್ದಾರೆ ಸರ್. ಈಗ ಅದ ಹಂಗಾಗಿ ಯಾವ್ಯಾವ ಔಷಧಿ ಅರ್ಜೆಂಟ್ ಗೆ ಒಂದ್ ಸ್ವಲ್ಪ ಡೆವಲಪ್ ಆಗಿರುತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಆಗ್ಲಿ ಅಂದ್ಬಿಟ್ಟು ಅವಾಗ ಗುಳಿಗುಳಿಗ 3-4 ದಿನಕ್ಕೂ ಹಾಕ ಹೋಯ್ತಾ ಇರ್ತೀವಿ. ಈಗ ಸದ್ಯಕ್ಕ ನಾವು ಹೋದ ಸರಿ ಅಷ್ಟೇನು ರೋಗ ಬರ್ಲಿಲ್ಲ. ಹೇಗೆ ಹೇಗೆ ಔಷಧಿ ಸಿಂಪರಣೆ ಮಾಡೋ ವಿಧಾನ ಹೇಳಿ? ಮೊದಲು ಅದೇ ಕೊಳೆ ರೋಗ ಬುಡ್ಬುಡಕ್ಕೆ ಉಯ್ಯೋದು ಸರ್. ಅದು ಹೇಗೆ ಹೇಗೆ ಮಾಡ್ತೀರಿ? ನೀರಲ್ಲಿ ಹೇಗೆ ಮಿಕ್ಸ್ ಮಾಡ್ಕೋತೀರಿ? ಒಂದು 200 ಲೀಟರ್ಗ ಒಂದು 1 ಲೀಟರ್ ಅಷ್ಟು ಮಾಮೂಲು ಟ್ಯಾಗ್ರಂದು ಪೌಡ್ರು ಒಂದು ಕೆಜಿ ಅಷ್ಟು, ಆಮೇಲೆ ಬ್ಯಾಕ್ಟೀರಿಯಾ ಸಕ ಒಂದು 8 ಪ್ಯಾಕೆಟ್ ಬರ್ತಾವೆ ಸರ್. ಅದೊಂದು 10 ಗ್ರಾಮ್ 15 ಗ್ರಾಮ್ದು ಪ್ಯಾಕೆಟ್ ಬರ್ತಾ, ಅದೊಂದು 10-12 ಪ್ಯಾಕೆಟು, ಆಮೇಲೆ ಇನ್ನೊಂದು 2-3 ತರ ಬರ್ತದೆ ಸ್ಪ್ರಿಂಟು ಅದು ಇದು ಅಂತೆಲ್ಲ. ಅದು ತಗೊಂಡೋದು ಬುಡಗೆ ಎಲ್ಲೆಲ್ಲಿ ಬಂದಿದೆ ಅದ್ರ ಪಕ್ಕ ಆ ಕಡೆ ಈ ಕಡೆ ಬಿಡ ಒಂದು 5 ಬುಡೆಗ ಹಾಕೋದು, ಈ ಕಡೆ 5 ಬುಡೆಗ ಹಾಕೋದು, ಹಂಗೆ ಹಾಕೊಂಡು ಒಂದು ಸ್ವಲ್ಪ ಕಂಟ್ರೋಲ್ ಆದ್ರೆ ಆಯ್ತ. ಅತಿ ಜಾಸ್ತಿ ಬಂದೋತ್ಗೆ ಹಾಕ್ತಾರೆ, ಯಾವುದೂ ಪ್ರಯತ್ನ ಬರಲ್ಲದು. ಹೊಸಿದ್ದಾಗಲೇ ನೋಡ್ಕೊಂಡು ಹಾಕ್ಬೇಕು. ಈಗ ಒಂದು ಎಲ್ಲೋ ಒಂದು 2 ಗುಳಿಗೆ ಬಂದರೆ ಅದು ಪೂರ್ತಿ 2 ಬೆಡ್ 3 ಬೆಡ್ಗೆ ಹರಡ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವಾಗ ನಿಮಗೆ ಒಂದು ಕಡೆ ಕಂಡು ಬರ್ತಾ ಇದೆ ಅದು ಅಷ್ಟು ಬೆಳೆಯನ್ನೇ ನೀವು ತೆಗೆದ್ರೆ ಅದು ಮುಂದಕ್ಕೆ ಹರಡೋದು ಅವಾಯ್ಡ್ ಮಾಡ್ಬೋದಲ್ವಾ? ಅದ್ ಮಾಡ್ಬೋದು ಸರ್. ಅದು ಮಾಡ್ಬಿಟ್ಟು ನಾವು ಒಂದ್ ಸ್ವಲ್ಪ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ತೆಗೆದ್ಬಿಟ್ಟು ಅದಕ್ಕೆ ಮ್ಯಾನ್ಸ್ ಕವರ್ ಇದೆ ನೋಡಿ, ಪ್ಲಾಸ್ಟಿಕ್ ಕವರ್ನ ಆ ಜಾಗಕ್ಕೆ ಹಾಕ್ಬಿಟ್ಟು ಮಣ್ಣು ಮೇಲೆ ಮಣ್ಣು ಮುಚ್ಚಿಬಿಡ್ತಾರೆ. ಅದು ಉಪಯೋಗ ಆಗ್ತದ. ಕೆಲವು ಏನಾಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಶುಂಠಿ ಮೊದ್ಲೇ ಎಲ್ಲೋ ಒಂಚೂರು ರೋಗ ಬಂದಿರುತ್ತೆ ಆ ಬೀಜ ಶುಂಠಿ, ಆಮೇಲೆ ಸ್ವಲ್ಪ ನೀರು ತೇವಾಂಶ ಜಾಸ್ತಿ ಇರ್ತದೆ ಜಮೀನಲ್ಲಿ, ತೇವಾಂಶ ಇರೋಕ್ಕಿಲ್ಲ ಡ್ರೈ ಜಮೀನಲ್ದೇ ಒಂದು ಸ್ವಲ್ಪ ಗದ್ದೆ ಜಮೀನ್ ತರ ಇರ್ತಾವಲ್ಲ ನೋಡಿ ಅಂತ ಜಮೀನಲ್ಲಿ, ಆಮೇಲೆ ಎರ್ಭೂಮಿ ಇರ್ತದೆ ಅಂತ ಜಮೀನಲ್ಲಿ ಅಂತ ಅಂದಾಗ ಅವು ಜಾಸ್ತಿ ಬಂದೇ ಬರ್ತಾ. ಕಲ್ಚರ್ ಜಮೀನಲ್ಲಿ ಜಾಸ್ತಿ ಬರಲ್ಲ, ಜಮೀನಲ್ಲಿ ಅಂತೂ ಬಂದೇ ಬರ್ತಾ. ಆಗ ಎಲ್ಲಾ ಜಮೀನು ಆಗ್ಯಾಕಾಗಲ್ವಲ್ಲ ಸರ್. ಹಂಗಾಗಿ ಏನಾಯ್ತು ಅಂತಂದ್ರೆ ಒಂದು ಅದು ಹೆಂಗಾಗಿದೆ ಅಂತಂದ್ರೆ ಅದೊಂಥರ ಇದ್ರ ಲೇಟ್ ಆಗಿ ಸಾಂಕ್ರಾಮಿಕ ಅಂತಂದ್ರೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಈ ಅದು ಇದು ಕ್ಯಾನ್ಸರ್ ಹಂಗ ಲೇಟ್ ಆಗಿ ಬರಲ್ಲ ಮಂತ್ರಿಗೆ ಕ್ಯಾನ್ಸರ್ ಗಿನ್ಸರ್ ಬಂದ್ರೆ ಸ್ವಲ್ಪ ದಿನ ಸುಮಾರು ಒಂದ್ 5 ವರ್ಷ ಗ್ಯಾಂಗ್ರಿನ್ ತರ ಈಗ ಬಂದದ ಹಿಂಗ ಚಟ್ ನೋಡೋಟಾಯ್ತು. ಈವಾಗ ಅದನ್ನೆಲ್ಲ ಔಷಧಿನ ಇಡೀ ಜಮೀನಿಗೆಲ್ಲ ಸಂಪೂರ್ಣ ಸಿಂಪಡಿಸ್ತೀರಾ? ಹಾ ಮಾಡ್ತೀನಿ ಸರ್. ಅದು ಬೇರೆ ಅದು ಇದು ಅಂತ ಈಗ ಅವ್ರು ಒಂದ್ 2-3 ತರ ಔಷಧಿ ಬಿಟ್ಟಿದ್ದಾರೆ, ಆಕ್ಟಿಗಳು ಅದು ಇದು ಬಿಟ್ಟಿದ್ದಾರೆ, ಅದು ಹಾಕ್ತೀವಿ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಅವು ಯಾವ್ದಾರ ಒಂದ್ ಚರ್ಬ ನಮ್ಗ ಸ್ವಲ್ಪ ಯಾವ್ದು ಕಾಣುತ್ತೆ ಕಾಣ್ತದ. ಆಮೇಲೆ ಒಂಚೂರು ಅಕ್ಕಪಕ್ಕದಲ್ಲಿ ನಮ್ಗೆ ಯಾವ್ದೋ ಒಂದ್ ಸ್ವಲ್ಪ ಡೆವಲಪ್ ಆಗಿದೆ ಹಾಕಿ ಇದಾಗಿರ್ತ ಅದು ತಂದು ಹಾಕ್ತೀನಿ. ಆಮ ಗೊಬ್ಬರದಂಗಡಿಯವರು ಇತ್ತೀಚೆಗೆ ಆದಷ್ಟು ಸ್ವಲ್ಪ ಅಲ್ಲೇ ನಾವು ಈಗ 7-8 ವರ್ಷದಿಂದ ಈ ಶುಂಠಿ ಹಾಕೋದ್ರಿಂದ ಒಂದೇ ಅಂಗಡಿಗೆ ಹೋಗ್ತೀವಿ ಗೊಬ್ಬರದ ಔಷಧಿ ತರಕಾಗ್ಲಿ ಗೊಬ್ಬರ ತರಕಾಗ್ಲಿ ಅವರು ಇಂಥದ್ ಹಾಕಿ ಅಂತ ಹೇಳಿ ಪರಿಣಾಮಕಾರಿ ಆಗಿರೋದು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹಾಕ್ತಾರೆ. ಆಮೇಲೆ ಒಬ್ರು ಈಗ ಔಷಧಿ ಕಂಪ್ನಿಯವರು ಒಬ್ಬೊಬ್ರು ಫೀಲ್ಡ್ ಆಫೀಸರ್ಗಳು ಬಿಟ್ಟಿರ್ತಾರೆ, ಫೀಲ್ಡ್ ವರ್ಕ್ ಮಾಡ್ಕೊ ಒಂದ್ ಹುಡುಗರು ಬಿಟ್ಕೊಂಡಿರ್ತಾರೆ, ಆ ಹುಡುಗರು ಬಂದ್ಬಿಟ್ಟು ಅವರವ್ರ ಹೇಳ್ತಾರ ಅವಕ್ಕೂ ಅನುಸರಣೆಯಾಗಿ ನಾವು ಹೋಗ್ತೀವಿ. ನಿಮ್ಗೆ ಯಾವ್ದು ಹೆಚ್ಚು ಪರಿಣಾಮಕಾರಿಯಾಗಿ ಕಾಣುತ್ತೆ ಅದನ್ನ ಈಗ ನಾವು ಒಂದ್ 7-8 ವರ್ಷದಿಂದ ಹಾಕೋದ್ರಿಂದ ಸಾಮಾನ್ಯ ಆದಷ್ಟು ನಾವು ಬೇರೆ ಮಾಡಲ್ಲ. ನಾವು ಏನೋ ಸ್ವಲ್ಪ ಕಂಟ್ರೋಲ್ ಆಯ್ತದ ಅಂತದ ಔಷಧಿ ಹಾಕೋಯ್ತಾ ಇರ್ತೀವಿ. ರವಿಕುಮಾರ್, ನನ್ಗೆ ಇವಾಗ ನೀವು ಔಷಧಿ ಸಿಂಪರಣೆ ಅಂತ ಬಂದಾಗ ಕೇವಲ ಶುಂಠಿಗೆ ಮಾತ್ರ ಅಲ್ಲ, ಯಾವುದೇ ಬೆಳೆಗಾದ್ರೂ ಕೂಡ ರೈತರಿಗೆ ಈ ಕ್ರಿಮಿನಾಶಕಗಳನ್ನ ಬಳಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದನ್ನ ಬಳಸ್ಬೇಕಾದ್ರೆ ನೀವು ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ನಮಗೆ ಹಾನಿ ಆಗದೆ ಇರೋ ರೀತಿ ಯಾವ ರೀತಿ ಅದನ್ನ ಸಿಂಪರಣೆ ಮಾಡ್ತೀರಿ? ಮನುಷ್ಯನಿಗೆ ತೊಂದರೆ ಆಗದೆ ಇರೋ ತರ ಅಥವಾ ನಮ್ಮ ಶರೀರ ಸೇರದೇ ಇರೋ ತರಕ್ಕೆ ಅದನ್ನ ಹೇಗೆ ನೀವು ಸುರಕ್ಷತೆ ತಗೊಳ್ತೀರಿ? ಏನಾಗಿದೆ ಸರ್, ಮೊದಲು ಬೆನ್ ಪ್ಯಾಕೋ ಅಂತಂದ್ರೆ ಔಷಧಿ ಕ್ಯಾನ್ ಸ್ಪ್ರೇಯರ್ ಬತ್ತಿತ್ತು ಒತ್ತದು, ಹೀಗಾಗಿ ಹಂಗಾಗಿ ಈಗ ಅದೇನು ಇಲ್ಲ ಸರ್. ಈಗ ಮಾಮೂಲು ಮೋಟ್ರು ಅದೇ ಬೆನ್ ಪ್ಯಾಕಲ್ಲೇ ಮೋಟ್ರ್ ಬಿಟ್ಬಿಟ್ಟಿದ್ದಾರೆ. ಕರೆಂಟ್ ಚಾರ್ಜರ್ ಕ್ಯಾನ್ ಬಂದಿದೆ, ಕ್ಯಾನ್ ಅಲ್ಲಿ ಈಗ ಭಾರಿ ಸೂಪ್ ಇದಾಗಿದೆ ಸರ್. ಮಾಸ್ಕ್ ಹಾಕತ್ತೀನಿ, ಮಾಸ್ಕ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಮಾಮೂಲು ಇದು ಮಾಡ್ತಿದ್ದೀನಿ. ಸುರಕ್ಷತಾ ಕ್ರಮ ಎಲ್ಲ ತಗೋತೀನಿ ಸರ್. ಈಗ ಒಬ್ಬರೇ ಮಾಡಕ್ಕಾಗಲ್ಲ, ಅದು ಲೇಬರು ಕರ್ಕೋಬೇಕು. ಈಗ ನಾನು ಒಬ್ಬನೇ ಇರೋದ್ರಿಂದ ನಾನು ಒಬ್ಬನೇ ಮಾಡಕ್ಕಲ್ಲ, ಮಕ್ಕಳು ಚಿಕ್ಕವು, ಒಬ್ರು ಓದ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಮಕ್ಕಳು? ಒಬ್ರು PUC ಮಾಡ್ತಾ ಇದ್ದಾನೆ, ಸೈನ್ಸ್ ತಗೊಂಡಿದ್ದಾನೆ ದೊಡ್ಡವನು. ಮೈಸೂರಲ್ಲಿ ಹಾಸ್ಟೆಲ್ ಸೇರಿಸಿದಿರ? ಹಾಸ್ಟೆಲ್ ಗಿಸ್ಟೆಲ್ ಎಲ್ಲ ಅಲ್ಲೇ. ಇನ್ನೊಬ್ನು 4th ಕೋಟೆಲಿ. ಈಗ ನಿಮ್ಮ ಶ್ರೀಮತಿಯವ್ರ ಹೆಸರು ಹೇಳಿ, ಕೆಲಸಗಳಿಗೆ ಹೇಗೆ ಪ್ರೇರಣೆಯಾಗಿ ನಿಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ? ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಮನೆಯವರು ನಾಗಲತ ಅಂತ, ನಮ್ಮ ಅಕ್ಕನ ಮಗಳೇ ಆಗಿರೋದು. ಹಂಗಾಗಿ ನಮ್ಗೆ ಈಗ ಸದ್ಯಕ್ಕೆ ಯಾವುದೇ ಕೆಲಸ ಜಮೀನ್ ಕೆಲಸ ಆಗಲಿ ನಮ್ಮಲ್ಲಿ ಅರ್ಧ ಅವರೇ. ಹೆಂಗಸರಿಗೆ ಏನಂದ್ರೆ ಮಕ್ಕಳ ಪಾಲನೆ ಪಿಗೆ ಮಾಡಿಕೊಡೋದ್ರಲ್ಲೇ ಅವ್ರ ಕೆಲಸ ಅಲ್ಲಿಗೆ ಸಾಕಾಗಿರುತ್ತೆ. ಅಂತದ್ರಲ್ಲಿ ನಿಮ್ ಕೃಷಿ ಕೆಲಸಕ್ಕೆ ಅವರು ನೀವು ಅರ್ಧ ಅಂತಾರಲ್ಲ, ಅದ್ ಹೇಗೆ ನಿಮ್ ಅರ್ಧ ಜವಾಬ್ದಾರಿ ತಗೊಂಡ್ರು ಅಂತ ಸ್ವಲ್ಪ ಹೇಳಿ. ಈ ಕೃಷಿಗೆ ಅಂತಂದ್ರೆ ನಮ್ಗೆ ಸದ್ಯಕ್ಕೆ ಅವ್ರು ಇಲ್ದೇ ಹೋದ್ರೆ ಒಂದ 5 ಆಳು ಕೆಲಸ ಮಾಡಲ್ಲ ನಂಗೆ ಅದ ಸರ್. ನಮ್ಗೆ ಸದ್ಯಕ್ಕೆ ಅಡುಗೆ ಮಾಡ್ಬಿಟ್ಟು ಆಳ್ಗಳ ಜೊತೆಲಿ ನಿಂತ್ಕೊಂಡು ಆಳ್ಗಳ ಜೊತೆಲಿ ನಾನು ಇರ್ಲಿ ಇಲ್ದೇ ಇರ್ಲಿ ನನ್ಗೆ ಅದು ಇದು ಕೆಲಸ. ನಾನು ದೇವಸ್ಥಾನದ ಈಗ 13 ವರ್ಷದಿಂದ ದೇವಸ್ಥಾನ ಕಾರ್ಯದರ್ಶಿ ಆಗಿದ್ದೀನಿ. ನಮ್ಮ ವೇಣುಗೋಪಾಲ ಸಂಜೆ ಟ್ರಸ್ಟ್ ಅಲ್ಲಿ ನಾನೇ ತೆಗೆದ ದೇವಸ್ಥಾನ ಕಾರ್ಯದರ್ಶಿ ಆಗಿರೋದು. ಈಗ ಆಗ ಹಂಗಾಗಿ ಅಲ್ಲಿ ಕೆಲಸ ಅದು ಏನಾರು ಅಲ್ಲಿ ಹೊಂಟೋಯ್ತು ಅಂತಂದ್ರು, ನಮ್ಮ ಮನೇಲಿ ಎಷ್ಟೇ ಲೇಬರ್ ಬಂದಿರಲಿ ಅವ್ರಿಗೆ ಊಟ ತಿಂಡಿ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಕೊಟ್ಕೊಂಡು ಆಳ್ಗಳ ಜೊತೆ ನಿಂತ್ಕೊಂಡು ಈಗ ನೋಡಿ, ಈಗ ಇವತ್ತು ಚೆಲ್ಮಲ್ಗೆ ಚೆಂಡು ಇದು ಬೀಜ 2 ಎಕರೆ ಚೆಂಡು ಹಾಕ್ಸ್ತಿದ್ದೀನಿ, ಚೆಂಡು ಬೀಜ ಉಯಿಸ್ತಾ ಇದ್ದಾರೆ 2 ಆಳು ಕರ್ಕೊಂಡು. ಚೆಂಡು ಅಂದ್ರೆ ಈ ಚೆಂಡು ಮಲ್ಲಿಗೆ ಹೂವನ್ನ ನೀವೀಗ ನಿಮ್ ಜಮೀನಲ್ಲಿ ಹಾಕೊಳ್ತಾ ಇದ್ರಿ, ಯಾಕೆ ಯಾಕೆ ಹಾಕ್ಬೇಕು ಅನಿಸ್ತು? ನಿಮ್ಗೆ ಏನಾರು ಅದರಿಂದ ಮುಂದೆ ಲಾಭ ಇದೆ ಅಂತ ಅನಿಸ್ತಾ? ಲಾಭ ಏನಾಗಿದೆ ಸರ್, ಈಗ ಮಳೆ ಎಷ್ಟೇ ಮಳೆ ಆದರೂ ಸರಿ ಅದು ಇದಾದ್ರೂ ಸರಿ, ಈಗ ರೈಟು ಮೊದಲು ಬರೀ 5 ರೂಪಾಯಿ ಇದ್ದಾಗಲೂ ಆಗ್ತಿದ್ವು, ಈಗ ಏನಾಗಿದೆ ಅಂದರೆ 7.5 ಇತ್ತು, ಹೋದ ಸರಿ 7.5 ಇತ್ತು, ಈ ಸರಿ 8 ರೂಪಾಯಿ ಮಾಡಿದ್ದಾರೆ. ಏನಾಗಿದೆ ಅಂದರೆ ಮಳೆ ಆಗಲಿ ಏನಾಗಲಿ ನಮ್ಮದು ಬೋರ್ ಇದೆ, ಆಮೇಲೆ ಜಮೀನ್ಗಳು ಅದು ಅದು ಬಿಟ್ಟು ಅದು ತಗೊಂಡು ಹಿಂದ್ಗುಟ್ಟ ಗೇಲ್ ಹಾಕ್ಬಿಡ್ಬೋದು ಸರ್. ಈಗ 2 ಎಕರೆ ಚೆಂಡು ತಗೊಂಡು ಅಂತಂದ್ರೆ ಚೆಂಡು ಒಳ್ಳೆ ಕರೆಕ್ಟಾಗಿ ಜೂನ್ ಜುಲೈ ತಿಂಗಳಿಗೆಲ್ಲ ಬಂದ್ಬಿಟ್ಟಿರುತ್ತೆ, 3 ತಿಂಗಳಲ್ಲಿ ಕಟಾವ್ ಆಯ್ತದೆ. ಕಟಾವ್ ಆದ ತಕ್ಷಣ ಹಿಂದ್ಗುಟ್ಟ ಮಾಮೂಲು ಇನ್ನೊಂದು ಬೆಳೆ ತಗೊಬಿಡ್ಬೋದು, ಮುಸ್ಕುನ್ ಜೋಳನಾರ ಹಾಕ್ಬೋದು, ಇಲ್ಲಾಂದ್ರೆ ಗೇಲಾರ ಬಿಡ್ಬೋದು, ಒಳ್ಳೆ 2 ಬೆಳೆ ಮಾಡ್ಕೋಬೋದು. ಆಮೇಲೆ ಅಷ್ಟೇನು ರಿಸ್ಕ್ ಇರಲ್ಲ, ಆಳು ಮಳೆ ಹೋಯ್ತಿದ್ರು ಕುಯ್ಬೋದು. ಈ ಭತ್ತನ ಆಗಲಿ ಮಳೆ ಆದ್ರೆ ವೇಸ್ಟ್ ಆಯ್ತದೆ ಅನ್ನಂಗಿಲ್ಲ, ಏನಿಲ್ಲ. ಚೆಂಡು ವ್ಯವಸಾಯ ಚೆನ್ನಾಗಿ ಮಾಡ್ಕೊಬಿಟ್ರೆ 1 ಎಕರೆ ಕನಿಷ್ಠ ಅಂತಂದ್ರೆ 13 ಗಂಟೆ ಬೆಳಿಬಹುದು ಚೆಂಡುವನ. ಚೆಂಡುವಿನಲ್ಲಿ ಅಂದ್ರೆ ಈಗೆಲ್ಲ ಅದು ಸಸಿ ಮಡಿ ಎಲ್ಲ ಎಲ್ತಂದ್ರೆ ನೀವೇ ಮಾಡ್ಕೊಂಡಿದ್ರ ಬಿತ್ತನೆ? ಇಲ್ಲ, ಕಂಪ್ನಿಯವರು ಈಗ ಓಮಿನಿ ಆಕ್ಟಿವ್ AVT ಒಂಥರ ಇನ್ನು CCGB ಅಂತ ಆರಾಮ್ನಿಂದ ತಂದ್ರೆ ಅವರೆಲ್ಲ ಅವರೇ ಬಂದು ಸಪ್ಲೈ ಮಾಡ್ಕೊಡ್ತಾರೆ ಬೀಜನ. ಅಂದ್ರೆ ನಾವು ಬೀಜ ಕೊಡ್ತಾರ, ಬೀಜ ಈಗ ಒಟ್ಲು ಮಾಮೂಲು ಶುಂಠಿ ಹೆಂಗ ಬೆಡ್ ಮಾಡ್ತೀವಿ ಹಂಗೆ ಬೆಡ್ ಮಾಡಿಸಿವಿ. ಬೀಜ ತಗೊಂಡು ನೀವು ಒಟ್ಲು ಮಾಡಿ ಅದನ್ನ ಗಿಡ ಸಸಿ ಮಾಡ್ಕೋಬೇಕು. ಅವರೇ ಬೀಜ ಬೀಜ ಕೊಡ್ತಾರ, ಅವರು ಹೂ ಬಂದಾಗ ಅವರು ಅಮೌಂಟು ಬೀಜದ ಏನು ಇಟ್ಕೋತಾರ, ಔಷಧಿ ಏನು ಕೊಟ್ಟಿರ್ತಾರ ಅವರೇ ಕೊಡ್ತಾರ, ಔಷಧಿನೂ ಇಟ್ಕೋ

ಮಾಡಿದೆ ಸರ್. ಈಗ ತೊಟ್ಟಿ ಕೊಟ್ಟಿದ್ದಾರೆ, ತೊಟ್ಟಿ ಕೊಟ್ಟಿದ್ದಾರೆ ಸರ್ ನಮ್ಗೆ. ಅದ್ರಲ್ಲಿ ಮಾಮೂಲು ಗಂಜಾ ಉಯ್ಯೋದು, ಸೊಪ್ಪು ತರದ ಹಾಕೋದು, ಮೇಲೆ ತೊಪ್ಪೆ ಕಲಸಿ ಉಯ್ಯೋದು, ಹಂಗ ಮಾಡಿ ಆ ಗೊಬ್ಬರನು ಮಾಡ್ಕೊಂಡಿದ್ದೀನಿ ಸರ್. ನಾನು ಮಾಡಿ ಅದನ್ನ ಪ್ರಯೋಗ ಮಾಡಿದ್ರ? ಮಾಡಿದ್ದೀನಿ ಸರ್. ಅದು ಆಗ್ತಿದ್ದಾನೆ ಸರ್. ಈಗ ಸುಮಾರು ಒಂದ್ ಹತ್ತು ಟನ್ನು ಇಪ್ಪತ್ತು ಟನ್ನು ಅದೇ ಗೊಬ್ಬರ ಆಯ್ತದ ಸರ್. ನಮ್ಗೆ ಬಳಸಿದ್ದೀನಿ ಸರ್, ಎರಡು ಮೂರು ವರ್ಷದಿಂದ ಬಳಸ್ತಿದ್ದೀನಿ. ಬಳಸಿ ಅದು ಏನ್ ಪ್ರಯೋಜನ ಕಂಡಿದ್ದೀನಿ? ಅದೇ ಸರ್, ಮಾಮೂಲು ಏನಾಗಿದೆ, ರಾಸಾಯನಿಕ ಜೊತೆ ಕೊಟ್ಬಿಡ್ತೀವಲ್ಲ, ಅದರಿಂದ ಇದು ಏನ್ ತೊಂದ್ರೆ. ರಾಸಾಯನಿಕ ಒಂದೇ ಸರಿ ರಾಸಾಯನಿಕ ಮುಕ್ತವಾಗಿ ನಿಮಗ್ ಮಾಡಕ್ ಸಾಧ್ಯ ಆಗಿಲ್ವಾ? ಸಾಧ್ಯ ಆಗಿಲ್ಲ ಸರ್. ಸದ್ಯಕ್ಕೆ ಸಾಧ್ಯ ಅಂತಂದ್ರೆ ಈಕ ರಾಸಾಯನಿಕ ಒಂದ್ ಸ್ವಲ್ಪ ಹಾಕ್ಲೇಬೇಕು ಸರ್. ಒಂದ್ ಸ್ವಲ್ಪ ಮೇಲ್ಗೊಬ್ಬರವಾಗಿ ರಾಸಾಯನಿಕವನ್ನು ಕೊಡ್ಲೇಬೇಕಾಗ್ತದೆ. ಒಳ್ಳೇದು ರವಿಕುಮಾರ್ ಅವರೇ, ಇದುವರೆಗೆ ನಿಮ್ಮ ಈ ಕೃಷಿ ಜೀವನದ ಏಳು ಬೀಳುಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮ ಜೊತೆಯಲ್ಲಿ ಯಾರು ನಮ್ಮ ಕೃಷಿಕರು ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ನಿಮ್ಮ ಜೊತೆ ನೇರವಾಗಿ ಮಾತಾಡಿ ಹಂಚ್ಕೊಳ್ಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಕೇಳುವರಿಗೆ ಹೇಳಿ. ನನ್ನ ಮಾಮೂಲ್ ಮೊಬೈಲ್ ನಂಬರ್ 810-550-7961, 81-05-07961. ಇನ್ನೊಂದ್ಸರಿ ಹೇಳಿ, 81-05-07961 ನನ್ನ ಮೊಬೈಲ್ ನಂಬರು. ಒಳ್ಳೆಯದು ರವಿಕುಮಾರ್, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಎಚ್ಎಂ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಕುರಿತು ಮೈಸೂರಿನ ಪ್ರಥಮ ಮೈಸೂರು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಅಶ್ವಿನ್ ರಂಜನ್, ಪರಿಸರ ಪೂರಕ ಕಾರ್ಯಕ್ರಮಗಳ ಸಂಯೋಜಕರಾದ ಶ್ರೀ ಸಿಆರ್ ಹನುಮಂತರಾವ್ ಹಾಗೂ ಶ್ರೀಮತಿ ರತ್ನಾ ರಾಜಯ್ಯ ಅವರೊಂದಿಗೆ ಮಾತುಕತೆ ಇದೆ. ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಈಗ ಜನಪದ ಗೀತೆಗಳು. ಬಿಸಿಲು ಬೇಗಿಗೆ ಬೇಯಲಾರೆ ಜಾತುರಿಗೆ ಬರೋದಿಲ್ಲೆ ಹುಡುಗಿ ಜಾತುರಿಗೆ ಬರೋದಿಲ್ಲೆ ಜಾತುರಿಯ ಹಾದಿಯಲ್ಲಿ ಕಳ್ಳು ಮುಳ್ಳು ತುಳಿಯಾದಿದ್ರೆ ಬಿಸಿಲು ಬೇಗಿಗೆ ಬೇಯಾದಿದ್ರೆ ಸಾರೊಟ್ಟು ತರಿಸಿಕೊಡೋಣ ಹುಡುಗ ಸಾರೊಟ್ಟು ತರಿಸಿಕೊಡೋಣ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ನಿಲ್ಲೋ ಜಾತೂರಿಗೆ ಹೋಗ ನಿಲ್ಲೋ ಹುಡುಗ ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗಿಲ್ಲ ಬಾಕಿ ರೊಕ್ಕ ಮನೆಯಾಗಿಲ್ಲ ಜಾತುರಿಗೆ ಬರೋದಿಲ್ಲೆ ಹುಡುಗಿ ಜಾತುರಿಗೆ ಬರೋದಿಲ್ಲೆ ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗೈತೆ ಬಾಕಿ ರೊಕ್ಕ ಮನೆಯಾಗೈತೆ ಜಾತುರಿಗೆ ಹೋಗೋಣ ಹುಡುಗ ಜಾತುರಿಗೆ ಹೋಗೋಣ ತುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ ಅಡಿ ತುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ ಅಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ ಅಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ ಅಡಿ ಹೋಗಾನೇಳೆ ಜಾತೂರಿಗೆ ಹೋಗಾನೇಳೆ ಹುಡುಗಿ ಹೋಗಾನೇಳು ಹುಡುಗ ಹೋಗಾನೇಳೆ ಹುಡುಗಿ ಹೋಗಾನೇಳು ಹುಡುಗ ಹೋಗಾನೇಳೆ ಹುಡುಗಿ ಜನಪದ ಗೀತೆಗಳನ್ನು ಕೇಳಿದಿರಿ ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೇ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೇ फसल की कटाई करने के बाद छोटे छोटे ढेरों में इकट्ठा करें कृषि के औजारों की समय समय पर सफाई करें एक दूसरे के साथ औजारों की अदला बदली न करें